हर जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗೆ ತೃಣಧಾನ್ಯಗಳ ಮಹತ್ವ ಕುರಿತು ಡಾಕ್ಟರ್ ಎಸ್ ಕೆ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿ. ನಮ್ಮೆಲ್ಲ ರೈತ ಮಿತ್ರರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಎಸ್ ಕೆ ಮೇಟಿ ಅವರಿದ್ದಾರೆ. ಅವರಿವತ್ತು ಈ ತೃಣಧಾನ್ಯಗಳ ಮಹತ್ವ ಮತ್ತು ಈಗಿನ ದಿನಮಾನದಲ್ಲಿ ತೃಣಧಾನ್ಯಗಳು ಯಾವ ರೀತಿ ನಮ್ಮ ರೈತನನ್ನ ರಕ್ಷಿಸಬಹುದು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ. ಡಾಕ್ಟರ್ ಮೇಟಿ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ತೃಣಧಾನ್ಯಗಳು ಅನ್ನೋದು ನಮ್ಮ ಪಾರಂಪರಿಕ ಕೃಷಿಯಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದೆವು ಒಂದು ಕಾಲದಲ್ಲಿ. ಹೌದು. ಆದರೆ ಇತ್ತೀಚೆಗೆ ಮತ್ತೆ ತೃಣಧಾನ್ಯಗಳ ಬಗ್ಗೆ ಹೆಚ್ಚು ಹೆಚ್ಚು ಜನರಿಗೆ ಮತ್ತು ಸಮಾಜಕ್ಕೆ ಆ ಬೆಳೆಯ ಬಗ್ಗೆ ಆಸಕ್ತಿ ಮೂಡ್ತಾ ಇದೆ, ಕಾರಣ ಏನು ಅಂತೀರಿ? ಈಗ ನೋಡಿ, ನಾವೊಂದು ಪರಂಪರೆಯ ಒಂದು ಕೃಷಿ ನಮ್ಮ ದೇಶ. ಆ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬರಬೇಕಾಗಿತ್ತು, ಉಳಿಸಿಕೊಳ್ಳಿಲ್ಲ. ಯಾಕೆಂದ್ರೆ ಅದರ ಲಾಭಾಂಶಗಳು ಏನು ಬೇಕು ಅನ್ನೋದಕ್ಕೆ ನಮ್ಮ ಹಿಂದಿನ ರೈತರು, ಅಂದ್ರೆ ಆಳವಾಗಿ ಅದರ ಅನುಭವ ಹೊಂದಿದಂತಹ ರೈತರು ಮಾತ್ರ ಈ ಪರಂಪರೆ ಉಳಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಬಂದಾಗ ನಮ್ಮ ಕೃಷಿಯಲ್ಲಿ ತೊಡಗಿಕೊಂಡವರು ಅದರಲ್ಲಿ ಅನುಭವ ಬಹಳ ಕಡಿಮೆ ಮಾಡಿಕೊಂಡು ಈ ಪಾರಂಪರಿಕೆ ವಿರುದ್ಧವಾಗಿ ಹೋದರು. ಯಾಕೆಂದರೆ ಇವತ್ತು ನಾವು ಈ ಸಿಟಿಯಲ್ಲಿ ಆಗುವ ಬದಲಾವಣೆಗಳು ಮತ್ತು ಈ ಹೋಟೆಲ್ನಲ್ಲಿ ಕೊಡುವಂತಹ ತಿಂಡಿ ತಿನಿಸುಗಳು, ಇವುಗಳ ವ್ಯಾಮೋಹದಿಂದ ನಾವು ಪಾರಂಪರೆಗೆ ಅತ್ತ ನಾವು ಸ್ವಲ್ಪ ಸೋತಿದ್ದೇವೆ. ಇದನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂತಂದ ಹಾಗೆ, ಮತ್ತು ಇದರಿಂದ ಪರಿಣಾಮನೂ ನಮಗೆ ಬಹಳಷ್ಟು ಆಗಿಬಿಟ್ಟಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಆದಷ್ಟು ರೈತರು, ರೈತ ಮಹಿಳೆಯರು, ಗ್ರಾಮೀಣದಲ್ಲಿರುವವರಿಗೆ ಅವರಿಗೆ ಶುಗರ್ ಮತ್ತು ಬಿಪಿ ಅಂತ ನಾವು ಕೇಳ್ತಾ ಇದ್ದೇವೆ. ಇದು ಯಾಕೆ ನಮಗೆಲ್ಲಿ ಬಂದಿದೆ ಅಂತಂದ್ರೆ, ನಮ್ಮಲ್ಲಿ ಯಾವುದೇ ಒಂದು ವೈವಿಧ್ಯಮಯವಾದ ಒಂದು ಕಟ್ಟುನಿಟ್ಟಿನ ಒಂದು ಕಾರ್ಯವನ್ನು ನಾವು ಅನುಭವಿಸಿಕೊಂಡು ಬಂದಿದ್ದೇವೆ ಕೃಷಿಯಲ್ಲಿ. ಕೃಷಿ ಅಂತಂದ್ರೆ ನಮಗೆ ನಾವು ಏನೋ ಹಾಕಿ ಬೆಳೆ ಬೆಳೆದು ಅದನ್ನು ಯಾವುದೇ ರೀತಿಯಿಂದ ಊಟ ಮಾಡಿದ್ರೆ ನಮಗೆ ಅದು ಲಾಭ ಕೊಡೋದಿಲ್ಲ. ಅದಕ್ಕೆ ಪದ್ಧತಿಗಳು ಇದ್ದಾವೆ. ಹಾಗಾಗಿ ಇವತ್ತು ಕೆಂಪು ಮಣ್ಣಿನಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದಕ್ಕೆ ಒಂದು ಖಡಾಖಂಡಿತವಾದ ಕಾನೂನು ಅಥವಾ ಒಂದು ರೂಲ್ಸ್ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಕಪ್ಪು ಮಣ್ಣಿನಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋ ಒಂದು ನಾವು ಪಾರಂಪರಿಕವಾಗಿ ತೆಗೆದುಕೊಂಡುವಂತಹ ಅಂಶಗಳು. ಅದರ ಮೇಲೆ ಅನೇಕ ವಿಜ್ಞಾನಿಗಳು ಇವತ್ತು ಪರಿಣಿತರು ಇವತ್ತು ಸಂಶೋಧನೆ ಮಾಡಿ ಆಯಾ ಫಲವತ್ತತೆಯ ಮಣ್ಣಿನ ಮೇಲೆ ಯಾವ ಗುಣಧರ್ಮದ ಆಹಾರ ಧಾನ್ಯಗಳನ್ನು ಬೆಳಿಬೇಕು ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ನಾವು 1965ರ ಒಂದು ಹಸಿರು ಕ್ರಾಂತಿಯನ್ನು ನಾವು ನೋಡಿಕೊಂಡಾಗ, ಹಸಿರು ಕ್ರಾಂತಿಯಲ್ಲಿ ನಾವು ಹೆಚ್ಚಿನ ಒಂದು ಶ್ಲಾಘನೆ ಮಾಡಿದ್ದೀವಿ, ಅದು ಬೇಕಾಗಿತ್ತು ಕೂಡ. ಆದರೆ ಅಲ್ಲಿ ಜನಸಂಖ್ಯೆಗೆ ನಾವು ಕೊಡುವಷ್ಟು ಆಹಾರವನ್ನು ನಾವು ಪೂರೈಸಬೇಕಾಗಿತ್ತು. ಇವತ್ತಿನ ಬದಲಾವಣೆಗೆ ಜನಸಂಖ್ಯೆಗೆ ನಾವು ಇವತ್ತು ನಮ್ಮ ದೇಶ ಸ್ವಪ್ರೇರಣೆಯಿಂದ ಆಹಾರವನ್ನು ಒದಗಿಸಿಕೊಡ್ತಾ ಇದೆ. ಕಾರಣ ಇಷ್ಟೇ, ನಾವು ಅಧಿಕ ಇಳುವರಿ ಕೊಡುವ ತಳಿಗಳನ್ನು ಮತ್ತು ರಸಗೊಬ್ಬರಗಳನ್ನು ಮಾಡಿಕೊಳ್ಳಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮಾಡಿಕೊಂಡು ಬರುವಾಗ ಏನಾಯಿತು ಅಂತಂದ್ರೆ, ಅದು ನಮಗೆ ರೈತರಿಗೆ ತಿಳುವಳಿಕೆ ಕೊಡಲಾರದೇ ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಮತ್ತು ರಸಗೊಬ್ಬರವನ್ನು ಅತಿ ಜರೂರಾಗಿ ಬಳಸಿ ಕೆಲವು ಆಘಾತಕ್ಕೊಳಗಾದೀವಿ ನಾವು. ಏನಂದ್ರೆ ಇವತ್ತು ನಾವು ತಿಪ್ಪಿ ಗೊಬ್ಬರ ಹಾಕಲಾರದೇ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತ ನಾವು ಎಲ್ಲಿ ಹೇಳಿಲ್ಲ. ಬರೀ ರಸಗೊಬ್ಬರ ಹಾಕಿದರೆ ಬೆಳೆ ಬರ್ತಾವಂತ ನಾವು ಎಲ್ಲೂ ಹೇಳಿಲ್ಲ. ಹಾಗಾಗಿ ತಿಪ್ಪಿ ಗೊಬ್ಬರದ ಜೊತೆಗೆ ರಸಗೊಬ್ಬರವನ್ನು ಹಂತ ಹಂತವಾಗಿ ಉಪಯೋಗ ಮಾಡಿದರೆ ಮಾತ್ರ ನಿಮ್ಮ ಒಂದು ಬೆಳೆಯ ಗುಣಾತ್ಮಕ ಅಂಶಗಳನ್ನು ನಾವು ಕಾಣ್ತೀವಿ ಅಂತ ನಾವು ಮಾಡಿಕೊಂಡಿದ್ವಿ. ಆದರೆ ಆತುರದಲ್ಲಿ ಬಂದು ಏನಾಯಿತು, ಈಗಾಗಲೇ ಎಷ್ಟೇ ಜಮೀನುಗಳು ಸರ್ಕಾರಿ ಗೊಬ್ಬರದಿಂದ ಏನಾಗಿದ್ದಾವೆ, ಬಹಳಷ್ಟು ತಮ್ಮ ಒಂದು ಚರಿತ್ರೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾವೆ. ಅಂದ್ರೆ ಮೇಟಿಯವರೇ, ನೀವು ಹೇಳೋದಿಷ್ಟೇ ಅರ್ಥ, ಈ ಹಸಿರು ಕ್ರಾಂತಿಯ ನಂತರದ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನ ಅಥವಾ ರಸಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ಬಳಸಲಿಕ್ಕೆ ನಮ್ಮ ರೈತರು ಶುರು ಮಾಡಿದ್ರು, ಆದ್ರೆ ತಿಪ್ಪೆ ಗೊಬ್ಬರವನ್ನ ಮರೆತು ಬಿಟ್ರು. ಅಂದ್ರೆ ನಮ್ಮ ಪಾರಂಪರಿಕ ತಾವೇನ್ ಕೇಳಿದ್ರಲ್ಲ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಪಾರಂಪರಿಕ ನಾವು ಎಲ್ಲಿ ಬಿಟ್ಟಿವಿ ಅಂದ್ರೆ, ಈಗ ತಿಪ್ಪೆ ಗೊಬ್ಬರ ತಯಾರು ಮಾಡ್ಬೇಕಂದ್ರೆ ಅವನು ದನಗಳು ಮತ್ತು ಕರುಗಳು ಮತ್ತು ಅಲ್ಲಿ ಅವನಲ್ಲಿ ಏನ್ ಬೇಕು 5-6 ಸಂಪನ್ಮೂಲಗಳು ಅವನ ಹತ್ರ ಇರಬೇಕು. ಎತ್ತುಗಳು, ಎಮ್ಮೆಗಳು, ಆಡು, ಕುರಿ, ಇನ್ನುಳಿದ ಸೌಲಭ್ಯಗಳು ಅವರಲ್ಲಿ ಇರಬೇಕಾಗಿದೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಹಾಳು ಸಿಗಲಾರದಂತ ಪರಿಸ್ಥಿತಿಯಲ್ಲಿ ರೈತ ಎತ್ತುಗಳು ಕೂಡ ಇಟ್ಕೊಂಡಿಲ್ಲ. ಈಗ ತಿಪ್ಪೆ ಗೊಬ್ಬರ ಅಂತ ನಾವು ಮಾತಾಡೋದಾಗಿದೆ, ತಿಪ್ಪೆ ಗೊಬ್ಬರ ಇವತ್ತು ನಾವು ಎಲ್ಲಾರು ಖರೀದಿ ಮಾಡ್ಕೊಂಡ್ ಬರಬೇಕಾಗಿದೆ. ಅದು ನೈಸರ್ಗಿಕವಾಗಿ ಸಿಗುವಂತ ಸಂಪನ್ಮೂಲ, ಅದು ನಮ್ಮ ಕೃಷಿಗೆ ಮೂಲವಾದ ಅಂಶ. ದನಗಳನ್ನು ನಾವು ಎಷ್ಟು ಸಾಕಾಣಿ ಮಾಡಿಕೊಂಡು ನಾವು ಏನು ತಿಪ್ಪೆ ಗೊಬ್ಬರ ತಗೊಂತೀವಲ್ಲ, ಆ ತಿಪ್ಪೆ ಗೊಬ್ಬರವನ್ನು ನಮ್ಮ ಜಮೀನಿಗೆ ಹಾಕಿದಾಗ ನಮಗೆ ಕೊಡುವಂತ ಫಲ ಏನಿದೆಯಲ್ಲ, ನಮ್ಮ ದೇಹಕ್ಕೆ ಒಗ್ಗುತ್ತೆ. ಒಗ್ಗೋದ್ರಿಂದ ಈ ಬಿಪಿ ಶುಗರ್ ಬರೋದಿಲ್ಲ. ಅದನ್ನ ನಾವು ಮಾಡ್ತಾ ಇಲ್ಲ. ಇವತ್ತು ರಸಗೊಬ್ಬರವನ್ನ ಹಾಕಿ ರಸಗೊಬ್ಬರದಿಂದ ಬಂದಂತಹದ್ದು ಇದನ್ನ ನಾವು ತಿನ್ನೋದ್ರಿಂದ ನಮಗ್ ಬರೋಂತ ಪ್ರಾಬ್ಲಮ್ ಇದಾಗಿದೆ. ಈಗ ನಾವು ಈ ತೃಣಧಾನ್ಯಗಳನ್ನ ನಾವು ಯಾಕೆ ಬಳಸಬೇಕು, ಈ ವರ್ಷವನ್ನು ತೃಣಧಾನ್ಯದ ವರ್ಷ ಅಂತ ಯಾಕೆ ಮಾಡಬೇಕು ಅಂತಂದ್ರೆ, ಇನ್ನು 4-5 ವರ್ಷದ ಅನುಭವವನ್ನು ನಾವು ಪಡ್ಕೊಂಡಿದ್ದೇವೆ. ಮಳೆ ಏನಾಗುತ್ತೆ, ಒಂದ್ ಕಡೆ ಹೆಚ್ಚಿಗಾಗುತ್ತೆ, ಒಂದ್ ಕಡೆ ಆಗೋದಿಲ್ಲ. ಆದ್ರೂ ಬಿತ್ತಿದ ಬೆಳೆಗಳು ಕೂಡ ಒಣಗುವಂತ ಪರಿಸ್ಥಿತಿ ಇದೆ. ಒಣಗಿದ್ದು ಇನ್ನೊಂದು ರೈತ ಅನೇಕ ಕಷ್ಟಗಳಿಗೆ ಈಡಾಗ್ತಾ ಇದ್ದಾರೆ. ಆದ್ರೆ ನಾವು ಇಲ್ಲಿ ಮಾಡಬೇಕಾಗಿದೆ ಅಂದ್ರೆ, ಸಂದಿಗ್ಧ ಪರಿಸ್ಥಿತಿ ಬರುತ್ತೆ, ಅದು ಸೃಷ್ಟಿಯ ನಿಯಮ. ಮಳೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಅಥವಾ ಬಾರದೇ ಇರಬಹುದು. ಆದರೆ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ರೈತ ಹೆಂಗೆ ನಾವು ಆದಷ್ಟು ಸಾಧ್ಯ ಆದಷ್ಟು ನಾವು ಬೆಳೆ ಬೆಳೆಯಬೇಕು ಅನ್ನೋ ಒಂದು ನಿರ್ಧಾರ ಮಾಡಬೇಕಂದ್ರೆ, ನೀರನ್ನು ನಾವು ಮಿತ ಬಳಸಬೇಕಂತಂದ್ರೆ ಯಾವಾಗ ಒಂದು ಮಳೆ ಅಕಾಲಿಕ ಮಳೆ ಆದಂತ ನೀರನ್ನು ನಾವು ಹಿಡಿದಿಟ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಈಗ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಮಗೇನ್ ಮಾಡಿದ್ದಾರೆ, ಇವತ್ತು ಕರ್ನಾಟಕ ಸರ್ಕಾರ ಫಾರ್ಮ್ ಪಾಂಡ್ ಮಾಡ್ರಿ ಅಂತ ಹೇಳಿದ್ದಾರೆ. ಅದರಲ್ಲಿ ನೀರನ್ನು ಉಳಿಸಿಕೊಂಡಾಗ ಮಳೆಗೆ ಬರುವಂತ ಬೆಳೆಯನ್ನು ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಳೆ ಹೋದರೆ, ಕಾಳು ಕಟ್ಟುವ ಅಂತ ಇರಬಹುದು ಅಥವಾ ಹೂ ಬಿಡುವ ಹಂತದಲ್ಲಿ ಮಳೆ ಬೇಕು ಅಂದಾಗ ಆ ಪಾಂಡಿನಿಂದ ನೀರನ್ನು ನಾವು ಉಣಿಸಿದರೆ ಸ್ವಲ್ಪ ಇಲ್ಲ ಸ್ವಲ್ಪ ನಮಗೆ ಇಳುವರಿ ಬರ್ತಾ ಇದೆ. ಅದನ್ನ ನಾವು ಉಳಿಸ್ಕೋಬೇಕು. ಮತ್ತೆ ಈ ನದಿಗಳು ಹಾಗೆ ಹರಿದು ಹೋಗ್ತಾ ಇದಾವೆ, ಕೊಳ್ಳಗಳು ಹಾಗೆ ಹರಿದು ಹೋಗ್ತಾ ಇದಾವೆ ಒಮ್ಮೆಮ್ಮೆ, ಅದನ್ನು ಕೂಡ ನಾವು ಹಿಡಿದಿಟ್ಕೊಳ್ಳೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದು ಕೂಡ ಬಹಳಷ್ಟು ನಾವು ಸೂಚನೆಯಾದ ಒಂದು ವಿಚಾರ. ಈ ವಿಚಾರವನ್ನು ನಾವು ತಿಳಿದುಕೊಂಡು ಇವತ್ತು ಈಗ ತೃಣಧಾನ್ಯಗಳು ಅಂತ ನಾವು ಹೇಳ್ತೀವಲ್ಲ, ತೃಣಧಾನ್ಯಗಳು ಈ ಬರ ಪರಿಸ್ಥಿತಿಗೆ ಬಹಳಷ್ಟು ಹೊಂದ್ಕೊಳ್ಳುವಂತ ಒಂದು ಬೆಳೆಗಳು. ಆದ್ರೆ ನಾವೇನ್ ಮಾಡಿದೀವಿ, ಇವತ್ತು ಈಗ ಬಳ್ಳಾರಿ ಇರ್ಬೋದು, ಹೊಸಪೇಟೆ ಇರ್ಬೋದು, ರಾಯಚೂರು ಇರ್ಬೋದು, ಸಿಂಧೂರು, ಇಲ್ಲಿ ನೀರು ಡ್ಯಾಮ್ ಇದೆ ಅಂದುಕೊಂಡು ನಾವೇನಂದ್ರೆ ಬರೀ ಭತ್ತನೇ ಬೆಳೀತಾ ಇದ್ದೀವಿ. ಭತ್ತಕ್ಕೆ ನೀರು ಸಾಕಷ್ಟು ಬೇಕು. ಕಬ್ಬು ಮೊದಲು ಬೆಳೀತಾ ಇದ್ರು, ಅದಕ್ಕೂ ನೀರು ಸಾಕಷ್ಟು ಬೇಕಾಗ್ತಿತ್ತು. ಆದ್ರೆ ಅದೇ ನೀರು ಇವತ್ತು ನಮಗೆ ಸಿಗ್ತಾ ಇಲ್ಲ. ಅನೇಕ ಕಾರಣಗಳಿಂದ ಬೇರೆ ಬೇರೆ ಕಡೆ ಉಪಯೋಗ ಆಗ್ತಾ ಇದೆ ಮತ್ತು ಮಳೆನೂ ಕಡಿಮೆ ಆಗ್ತಾ ಇದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಇದ್ದಂತ ಜಮೀನಿನಲ್ಲಿ ನಾವು ಆದಷ್ಟು ತೃಣಧಾನ್ಯಗಳನ್ನೂ ನಾವು ಬೆಳೆಯಬೇಕು, ಇಂಥ ಭತ್ತನೂ ಬೆಳೀರಿ, ಬೇರೆ ಬೇರೆ ಬೆಳೆಗಳನ್ನು ಆಯಾ ಭಾಗಗಳಲ್ಲಿ ನಾವೇನಂದ್ರೆ ಪ್ರತಿಯೊಬ್ಬ ರೈತರು ಎಲ್ಲವೂ ಸಮಗ್ರವಾದ ಬೆಳೆಯನ್ನು ಬೆಳಕೊಂಡಾಗ ಮಾತ್ರ, ಒಂದು ವೇಳೆ ನೀರು ಬರಲೇ ಇಲ್ಲ, ಇವತ್ತು ಭತ್ತ ಹಾಳಾಗಿ ಹೋಯ್ತು ಅಂದ್ರೆ ಈ ತೃಣಧಾನ್ಯಗಳಾದ ನವಣೆ ಇರಬಹುದು, ಸಜ್ಜೆ ಇರಬಹುದು, ಆನಂತರ ಈ ಬರಗ ಅಂತ ಬರ್ತಾ ಇದೆ ಮತ್ತು ಈ ಸಾವಿ ಅಂತ ಇರ್ತಾ ಇದೆ, ಇವುಗಳು ಕೂಡ ನಮಗೇನಂದ್ರೆ ಅಲ್ಪಾವಧಿಯಲ್ಲಿ ನಮಗೆ ಇಳುವರಿ ಕೊಡ್ತಾವೆ. ಇವುಗಳಿಗೇನಂದ್ರೆ ಒಂದು 2-3 ಮಳೆ ಆದರೂ ಕೂಡ ಇದು ತಡ್ಕೊಳ್ಳುವ ಶಕ್ತಿ ಹೊಂದಿದಾವೆ ಮತ್ತು ನಮಗೆ ಉತ್ಕೃಷ್ಟವಾದ ಒಂದು ಆಹಾರ ಕೊಡ್ತಾ ಇದಾವೆ. ಈ ಒಂದು ತೃಣಧಾನ್ಯಗಳನ್ನು ನಾವು ಮರೆತು ಬಿಟ್ಟು ಏನಾಗಿದೆ ಅಂದ್ರೆ, ನಾವೇನ್ ಹೇಳ್ತಾ ಇದ್ದೇವೆ, 10 ಎಕರೆ ಇತ್ತಂದ್ರೆ 10 ಎಕರೆ ಒಂದೇ ಬೆಳೆಗೆ ಹೋಗಿಬಿಡೋದು ಮತ್ತು ಪ್ರತಿ ವರ್ಷ ಅದೇ ಬೆಳೆ ಬೆಳೆಯೋದು, ಇದು ನಮ್ಮಲ್ಲಿ ಇರುವಂತ ಮೂಲತಃ ತೊಂದರೆ. ಇದನ್ನ ನಾವು ಹೋಗಲಾಡಿಸಲೇಬೇಕು. ರೈತರಿಗೆ ವರ್ಷದಿಂದ ವರ್ಷ ಬೆಳೆನೂ ಬದಲಾವಣೆ ಮಾಡಬೇಕು. ಈ ವರ್ಷ ಬೆಳೆದಂತ ಜಮೀನಿನಲ್ಲಿ ಬೇರೆ ಬೆಳೆಯನ್ನು ಬೆಳೆಯಕ್ಕೆ ನಾವು ಆದ್ಯತೆ ಕೊಡಬೇಕು. ಈ ತೃಣಧಾನ್ಯಗಳು ಏನಂತಂದ್ರೆ, ಇವು ಬರ ನಿರೋಧಕ ಶಕ್ತಿ ಇರೋದರಿಂದ, ಕಡಿಮೆ ಅವಧಿಯಲ್ಲಿ ಬರೋದ್ರಿಂದ ಮತ್ತು ಅಲ್ಪ ಸ್ವಲ್ಪ ಮಳೆಯಾಗುವ ಪ್ರದೇಶದಲ್ಲಿ ಮತ್ತು ಬಡ ಜಮೀನಿನಲ್ಲಿ ನಮಗೆ ಉತ್ಕೃಷ್ಟವಾದ ಒಂದು ಏನಂದ್ರೆ ಆಹಾರ ಕೊಡ್ತವೆ. ಇಂಥವನ್ನೇ ಬಿಟ್ಟು ನಾವೇನ್ ಮಾಡಿದೀವಿ ಈಗ ಅಂದ್ರೆ, ಹೋದ್ರೆ ಹತ್ತಿ ಬೆಳೆದ್ಬಿಡ್ತೀವಿ, ಅದು ರೊಕ್ಕ ಮಾರಾಟ ಮಾಡ್ತೀವಿ, ಇಲ್ಲ ಏನಂದ್ರೆ ಭತ್ತ ಬೆಳಿತೀವಿ, ಇನ್ನೇನ್ ಬೆಳೀತಾ ಇದೀವಿ. ಇಂಥ ಪರಿಸ್ಥಿತಿಯಲ್ಲಿ ನಮಗೇನಾಗುತ್ತೆ ಅಂದ್ರೆ, ಮಳೆ ಹೋಯ್ತು ಅಂದ್ರೆ ರೈತ ಕೈ ಸುಟ್ಕೊಂಡು ಕುಂದ್ರಂತ ಪರಿಸ್ಥಿತಿ ಬರ್ತಾ ಇದೆ. ಈಗ ಇದರ ಉದಾಹರಣೆ ನಾವು ಇವತ್ತು ನಾವು ತೆಗೆದುಕೊಂಡು ನಾವು ಮಾತಾಡೋದಾದ್ರೆ, ಈ ಒಂದು ತೃಣಧಾನ್ಯಗಳು ಬಹಳ ಶಕ್ತಿಯುತವಾಗಿದಾವ್ರಿ, ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರ್ತದ್ರಿ. ನಮ್ಮ ಬಳ್ಳಾರಿ ತೆಗೆದುಕೊಂಡ್ರೆ 3,000 ಹೆಕ್ಟರ್ ಪ್ರದೇಶದಲ್ಲಿ ಈ ತೃಣಧಾನ್ಯ ಬೆಳಿಬಹುದು. ಅದನ್ನೇ ಕೊಪ್ಪಳ ತಗೊಂಡ್ರೆ 1,500 ಹೆಕ್ಟರ್ ನಲ್ಲಿ ನಾವು ಬೆಳಿಬಹುದು. ಆದ್ರೆ ಇದು ಮುಂಗಾರಿ ಹಂಗಾಮಿ ನಾವು ಬಿತ್ತು ಬಿಟ್ರೆ ಸುಮಾರು ಒಂದು 2-3 ಮಳೆ ಆಗತ್ತೇನೆ ಈ ಬೆಳೆ ಬಂದ್ಬಿಡ್ತಾವೆ. ಹಾಗಾಗಿ ನಮ್ಮ ರೈತರು ಅದನ್ನ ಯೋಜನೆ ಮಾಡಿಕೊಂಡು ತಮ್ಮ 10 ಎಕರೆ ಇದ್ರೆ 2 ಎಕರೆದಲ್ಲಿ ಆದ್ರೂ ಈ ತೃಣಧಾನ್ಯ ಬೆಳಿಬೇಕು ಅಂತ ನಾವು ಹೇಳ್ತೀವಿ. ಇದನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ದನಗಳನ್ನು ಸಾಕೊಳ್ಳಕ್ಕೆ ನಮಗೆ ಅನುಕೂಲ ಆಗುತ್ತೆ, ಇದು ಒಟ್ಟು ಮೇವಾಗಿ ನಮಗೆ ಪರಿಣಾಮ ಆಗುತ್ತೆ. ದನಗಳನ್ನು ಸಾಕೊಳ್ಳಕ್ಕೆ ರೈತನಿಗೆ ಹೊರೆ ಆಗೋದಿಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಹತ್ತಿ ಬೆಳೆದ್ರೆ ಹತ್ತಿ ಕಟ್ಟಿಗೆ ತಿನ್ನೋದಿಲ್ಲ ದನಗಳು, ಭತ್ತ ಬೆಳೆದ್ರೆ ಭತ್ತ ಹುಲ್ಲನ್ನು ತಿನ್ನೋದಿಲ್ಲ, ಅದಕ್ಕೆ ಶಕ್ತಿ ಸಿಗುತ್ತೆ. ಹೀಗಾಗಿ ನಮ್ಮ ಈ ಮಳೆ ಆಶ್ರಿತ ಪ್ರದೇಶದಲ್ಲಿ ಮಾತ್ರ ಈ ತೃಣಧಾನ್ಯಗಳ ಪಾತ್ರ ಬಹಳಷ್ಟು ಮಹತ್ವದ್ದಿದೆ. ಅಂದ್ರೆ ಎಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ ಅಲ್ಲಿ ಬರ ಪ್ರದೇಶ ಅಂತೇಳಿ ನಾವೆಲ್ಲ ಹೇಳ್ತೀವಿ, ಅಂತಲ್ಲಿ ತೃಣಧಾನ್ಯಗಳು ನಮ್ಮ ರೈತರನ್ನ ರಕ್ಷಿಸಬಹುದು ಅಂತೀರಿ ನೀವು? ಅವು ಬೆನ್ನೆಲುಬಾಗಿ ನಿಲ್ತವಂತನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಆದ್ರೆ ರೈತ ಯಾವುದು ಅನುಭವಕ್ಕೆ ಇದ್ದ ಅವನು ತೃಣಧಾನ್ಯ ಬೆಳೆದೇ ಬೆಳೀತಾ ಇದ್ದಾನೆ, ಅವನು ಇವತ್ತು ಕೇಳಿದ್ರೆ ಹೇಳ್ತಾ ಇದ್ದಾನೆ ತೃಣಧಾನ್ಯ ಬಹಳಷ್ಟು ಶ್ರೇಷ್ಠ ಅಂತಾನು ಹೇಳ್ತಾ ಇದ್ದಾನೆ. ದನಗಳಿಗೂ ತಿಂದರೂ ಕೂಡ ದನಗಳು ಅಷ್ಟೇ ಚೆನ್ನಾಗಿ ಉತ್ಕೃಷ್ಟವಾದ ಹಾಲು ಕೊಡ್ತಾ ಇದ್ದಾವೆ, ಉತ್ಕೃಷ್ಟವಾದ ಗೊಬ್ಬರನೂ ಕೊಡ್ತಾ ಇದ್ದಾವೆ, ಮತ್ತು ದಷ್ಟಪುಷ್ಟವಾಗಿ ಇರ್ತವೆ, ಮತ್ತು ನಮ್ಮ ಕೃಷಿಗೆ ಅವನ್ನ ಸದ್ಬಳಕೆ ಚೆನ್ನಾಗಿ ಮಾಡ್ಕೋಬಹುದು. ಆದ್ರೆ ಇವತ್ತು ತೃಣಧಾನ್ಯಗಳ ಮಹತ್ವ ಬಹಳಷ್ಟು ಕಂಡಾಗ ವೈಜ್ಞಾನಿಕವಾಗಿ ಇದನ್ನು ವಿಚಾರ ಮಾಡಿ ಅದನ್ನೆಲ್ಲ ನಾವು ನೋಡಿದಾಗ ಅದರಲ್ಲಿರುವ ಅಂಶಗಳು ಖನಿಜ ಸಂಪತ್ತುಗಳು ಬಹಳ ಇದೆ ಅದರಲ್ಲಿ. ಆ ಅಂಶಗಳನ್ನು ನಾವು ತಿನ್ನೋದ್ರೆ ಬರೀ ನಾವೇನಂದ್ರೆ ಬರೀ ಸಕ್ಕರೆ ಮತ್ತು ಪ್ರೋಟೀನ್ ಈ ತರ ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗಿರೋದು ಎಲ್ಲ ಅಂಶಗಳು 16 ಅಂಶಗಳು ನಮಗೆ ಜಮೀನಿಗೆ ಹೆಂಗ್ ಬೇಕು ಅದೇ ತರ ನಮ್ಮ ದೇಹಕ್ಕೂ ಬೇಕಾಗಿವೆ. ಆದ್ರೆ ಈ ತೃಣಧಾನ್ಯದಲ್ಲಿ ಎಲ್ಲ ಅಂಶಗಳು ಸಿಗುತ್ತೆ, ಕಬ್ಬಿಣದ ಅಂಶ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ, ಪೊಟ್ಯಾಸಿಯಂ ಎಲ್ಲ ಸಿಗೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತ ಪ್ರೋಟೀನ್ಗಳು ಏನಿದಾವಲ್ಲ ಅದು ಈ ತೃಣಧಾನ್ಯದಲ್ಲಿ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಊಟ ಮಾಡಿದರೆ ಸರಿಯಾಗಿ ಪಚನ ಆಗುತ್ತೆ, ಆರೋಗ್ಯ ಸರಿಯಾದ ರೀತಿಯಿಂದ ನಾವು ಕೆಲಸ ಮಾಡಬಹುದು. 90-100 ವರ್ಷ ಆದರೂ ಕೂಡ ನಿಮ್ಮ ಹಲ್ಲು ಬೀಳೋದಿಲ್ಲ, ಮತ್ತು ನಿಮ್ಮ ಮೈಕೈ ನೋಯೋದಿಲ್ಲ, ಕಾಲುಗಳು ಕೀಲುಗಳು ಇಂಥ ನೋವು ಬರೋದಿಲ್ಲ. ಆದರೆ ಅದೇ ನೀರಾವರಿ ಪ್ರದೇಶದಲ್ಲಿ ಹೋಗ್ರಿ, ಸುಮಾರು 30-40 ವರ್ಷ ಆದ ಕೂಡಲೇ ಅವರು ಕೈಕಾಲು ಬ್ಯಾನ್ಗಳಾಗ್ತವೆ, ಬಿಪಿ ಶುಗರ್ ಅಂತ ಹಲಿದಾಡ್ತಾರೆ, ತಾವು ದುಡಿದದ್ದನ್ನ ದವಾಖಾನೆಗೆ ಇಡೋಕೆ ಅವ್ರಿಗೆ ಆಗುತ್ತೆ. ಅದಕ್ಕೆ ತೃಣಧಾನ್ಯಗಳು ಏನಿದಾವೆಲ್ಲ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ತವೆ, ನಮ್ಮ ಉಷ್ಣಾಂಶವನ್ನು ಕಾಪಾಡ್ತವೆ, ಅದನ್ನು ತಿಳ್ಕೋಬೇಕು ನಾವು. ಬರ ನಿರೋಧಕ ಶಕ್ತಿ ಇರೋದ್ರಿಂದ ಅವನ್ನು ಬೆಳೆಯೋದ್ರಿಂದ ನಮ್ಮ ವಾತಾವರಣದ ಒಂದು ನಿಯತ ಒಂದು ಪರಿಸ್ಥಿತಿಯನ್ನು ಕಾಯ್ದುಕೊಂಡು ಮನುಷ್ಯನಿಗೆ ಟೆಂಪರೇಚರ್ ಎಷ್ಟು ಬೇಕು ಅದನ್ನೇ ಮತ್ತೆ ದನಗಳಿಗೆ ಎಷ್ಟು ಬೇಕು ಅನ್ನೋದು ಉಷ್ಣಾಂಶ ಇವತ್ತು ಹೆಚ್ಚು ಕಡಿಮೆ ಯಾಕಾಗಿದೆ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಸರ್ಕಾರಿ ಗೊಬ್ಬರ ಯಥೇಚ್ಛವಾಗಿ ಹಾಕೋದ್ರಿಂದ ಈಗೇನದು ಗ್ರೀನ್ ಗ್ಯಾಸ್ ನಾವು ಬರೋದ್ರಿಂದ ಏನಂದ್ರೆ ಉಷ್ಣಾಂಶದಲ್ಲಿ ಏರುಪೇರು ಆಗಿಬಿಟ್ಟಿದೆ. ಆ ಏರುಪೇರು ಆಗೋದ್ರಿಂದ ಮಳೆ ಬರಬೇಕಾದ್ದು ಬರೋದಿಲ್ಲ, ಮೋಡ ಕೂಡ ಆದದ್ದು ಬೇರೆ ಕಡೆ ಹೋಗ್ಬಿಟ್ಟು ನಮಗೆಲ್ಲ ಅನಾಹುತ ಮಾಡಿದ್ದು ಗೊತ್ತಿದೆ ಅನುಭವ. ಹಾಗಾಗಿ ಇವತ್ತು ನಮ್ಮ ಪರಿಸ್ಥಿತಿ ಅನುಸಾರವಾಗಿ ಈ ತೃಣಧಾನ್ಯಗಳನ್ನು ನಾವು ಬೆಳೆದ್ರೆ ನಾವು ಈ ಭೂಮಿಯನ್ನು ಕೂಡ ಚೆನ್ನಾಗಿಟ್ಕೋಬಹುದು, ಮನುಷ್ಯರ ದೇಹವನ್ನು ಚೆನ್ನಾಗಿಟ್ಕೋಬಹುದು, ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು, ಮತ್ತು ಅದರಿಂದ ಹೆಚ್ಚಿನ ಕೆಲಸವನ್ನು ಮತ್ತು ಹೆಚ್ಚಿನ ವಿಚಾರವನ್ನು ಮತ್ತು ಹೆಚ್ಚಿನ ರೀತಿ ವೈಜ್ಞಾನಿಕವಾಗಿ ಅದನ್ನು ನಾವು ಉಪಯೋಗ ಮಾಡಿಕೊಳ್ಳುವಂತ ಒಳ್ಳೆ ವ್ಯಕ್ತಿ ಆಗ್ತಾರಂತ ನಾನು ಇಲ್ಲಿ ಹೇಳಬಹುದು. ಮೇಟಿ ಅವರೇ, ಇಲ್ಲಿ ಈಗ ಹೆಚ್ಚು ಹೆಚ್ಚು ರೈತರು ತೃಣಧಾನ್ಯಗಳು ಮುಖ್ಯ ಮತ್ತು ಈ ಪ್ರದೇಶಕ್ಕೆ ಎಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ ಆ ಪ್ರದೇಶಗಳಲ್ಲಿ ತೃಣಧಾನ್ಯ ಬೆಳೆಯುವುದು ಮುಖ್ಯ ಅಂತೇಳಿ ಭಾವಿಸಿ ಬೆಳೆದ್ರೆ ಆ ಬೆಳೆಗಳಿಗೆ ಮಾರುಕಟ್ಟೆ ಯಾವ ತರ ಇದೆಯೇ ಅಂತೀರಿ ನೀವು? ಈಗ ಈ ತೃಣಧಾನ್ಯಗಳನ್ನು ನಾವು ಬೆಳೆಯೋದು ಒಂದೇ ಅಲ್ಲದೆ ಅದನ್ನ ನಾವು ಯಾವ ರೀತಿ ಒಂದು ಪ್ರೊಸೆಸಿಂಗ್ ಅಂತೀವಿ ಅಂದ್ರೆ ಅದನ್ನ ಯಾವ ರೀತಿ ನಾವು ಮಾರುಕಟ್ಟೆಗೆ ತಯಾರು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿದೆ. ಅದಕ್ಕೆ ಈಗ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಒಂದು ಏನಂದ್ರೆ ಅಲ್ಲಿ ಅದನ್ನ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿ. ಈಗ ನವಣಿ ಅಂತ ತಗೊಂಡ್ರೆ ಅದಕ್ಕೆ 7 ಪದರ ಇರ್ತದೆ, ಆ ನವಣಿಯನ್ನು ನಾವೊಂದು ಸಣ್ಣ ಮಷಿನ್ ಅಲ್ಲಿ ಹಾಕಿ ಅಕ್ಕಿಯನ್ನು ಮಾಡೋದ್ರಿಂದ ನಮಗೆ ಉತ್ಕೃಷ್ಟವಾದ ಅಕ್ಕಿ ಸಿಗ್ತಾ ಇದೆ. ಅದು ನಮ್ಮ ರೈತರು ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ಅದನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ವಿಸ್ತರಣ ಶಿಕ್ಷಣ ಘಟಕಗಳ ಮೂಲಕ ನಮ್ಮ ವಿಜ್ಞಾನಿಗಳು ಬೇಕಾದ ರೈತರಿಗೆ ತರಬೇತಿ ಕೊಟ್ಟು ಈಗಾಗಲೇ ರೈತರು ಅದರತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ಅಂದ್ರೆ ಇದರರ್ಥ ಈ ತೃಣಧಾನ್ಯಗಳ ಬಗ್ಗೆ ರೈತರಿಗೆ ಅಷ್ಟೇ ಅಲ್ಲ ಅದನ್ನ ಬಳಸುವವರಿಗೂ ಕೂಡ ಹೆಚ್ಚು ಹೆಚ್ಚು ಮಾಹಿತಿ ಬೇಕಾಗುತ್ತೆ. ಆರೋಗ್ಯಪೂರ್ಣ ಆಹಾರದ ಸಲುವಾಗಿ ಎಲ್ಲ ಕಡೆನೂ ಬೇಡಿಕೆ ಇದೆ ಈಗಿನ ಕಾಲದೊಳಗೆ. ಬೇಡಿಕೆ ಇದೆ ಅಂತ ತಾವು ಕೇಳಿದಾಗ ಮಾರುಕಟ್ಟೆ ಯಾವ ರೀತಿ ಅಂದ್ರೆ ಅಲ್ಲ, ಯಾವುದೇ ಒಂದು ವಸ್ತುಗೆ ಬೆಲೆ ಬಂದಾಗ ಮಾತ್ರ ಅದಕ್ಕೆ ಮಾರುಕಟ್ಟೆ ಬರುತ್ತೆ. ಅದು ಬೆಲೆ ಬರಬೇಕಂದ್ರೆ ಈ ಒಂದು ಧಾನ್ಯಗಳ ಬಗ್ಗೆ ನಾವು ಪ್ರೊಸೆಸಿಂಗ್ ಮಾಡಿ ಇದರ ಲಾಭಾಂಶಗಳನ್ನು ಜನರಿಗೆ ತಿಳಿಸಬೇಕು. ತಿಳಿಸಿದಾಗ ಅದರ ರುಚಿ ನೋಡಿ, ರುಚಿಯಿಂದ ಅನುಭವಿಸಿದಾಗ, ಈಗ ನಾವೇನಂತ 50-60 ವರ್ಷ ತನಕ ತಡೆಯೋರು ಯಾರೂ ಇರಲ್ಲ, ಅಷ್ಟರೊಳಗೆ ಅವ್ರಿಗೆ ಅನುಭವ ಆಯ್ತು ಅಂದ್ರೆ ಈ ತೃಣಧಾನ್ಯಗಳ ಕಡೆ ಎಲ್ಲರೂ ಗಮನ ಹರಿಸ್ತಾರೆ. ಅವ್ರ ಅಷ್ಟೊತ್ತಿಗೆ ಹೇಳದ್ಲೇನೆ ನಮ್ಮ ಪ್ರಾಬ್ಲಮ್ ಬರೋದು ಏನಂದ್ರೆ ಇದನ್ನ ತಿಳುವಳಿಕೆಯೇ ಕೊಡುವ ಹಂತದಲ್ಲಿ ಇವತ್ತು ನಾವು ನಿಟ್ಟಿನ ಕಾರ್ಯಕ್ರಮ ಹಾಕೊಂಡು ಈ ವರ್ಷ ತೃಣಧಾನ್ಯ ಏರ್ ಅಂತ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಮ್ಮ 6 ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಮತ್ತು 4 ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳು ಈ ತೃಣಧಾನ್ಯ ಬೆಳೆಯ ಬಗ್ಗೆ ಇಚ್ಛೆಯುಳ್ಳ ರೈತರಿಗೆ ಅವರಿಗೆ ತಿಳುವಳಿಕೆ ಕೊಡುವುದು, ಅವರಿಗೆ ಮನವೊಲಿಸುವುದು, ಅವರಿಗೆ ಅದರಲ್ಲಿ ಯಾವ್ಯಾವ ಬೆಳೆ ಯಾವ ತರ ಬೆಳಿಬೇಕು ಅನ್ನೋದು ತರಬೇತಿ ಮೂಲಕ ಅವರಿಗೆ ಏನಂದ್ರೆ ಮನವೊಲಿಸಿ ಅವರಿಗೆ ಇವತ್ತು ಪ್ರಾತ್ಯಕ್ಷಿಕಗಳನ್ನು ಕೂಡ ಅವರ ಹೊಲದಲ್ಲೇನೇ ಮಾಡಿಸ್ತಾ ಇದ್ದಾರೆ. ಪ್ರಾತ್ಯಕ್ಷ ಅವ್ರು ಕಣ್ಣೆದುರಿಗೆ ಮಾಡಿ ಅವರೇ ಅನುಭವಿಸಿ ಇಳುವರಿ ತೆಗೀಲಿ ಅನ್ನೋದು ನಮ್ಮ ವಿಜ್ಞಾನಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದಂತ ಅದು ಈಗ ಗಂಗಾವತಿ ನಮ್ಮ ಕೃಷಿ ವಿಜ್ಞಾನಕ್ಕೆ ತಾವು ಹೇಳಿದ್ರಿ, ಈ ನವಣಿ ರೈತ ಯಾರೇ ಬೆಳೆದರೂ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ತೆಗೆದುಕೊಂಡು ಹೋದ್ರೆ ಅದಕ್ಕೆ ಹೇಗೆ ಮಾಡಬೇಕು ಅನ್ನೋ ಒಂದು ಪದ್ಧತಿಯಿಂದ ನಾವಲ್ಲಿ ಒಂದು ಇಂಡಸ್ಟ್ರಿ ಸ್ಮಾಲ್ ಕೊಟ್ಟಿದ್ದೇವೆ. ಅದನ್ನ ಮಾಡೋದ್ರಿಂದ ಅಕ್ಕಿಗಳನ್ನು ನಾವು ಉತ್ಕೃಷ್ಟವಾಗಿ ಮಾರಾಟ ಮಾಡಬಹುದು. ಆದರೆ ಅದಕ್ಕೆ ನಾವು ಈಗ ಸಣ್ಣ ಸಣ್ಣ ಎಕ್ಸಿಬಿಷನ್ ಲಾಸ್ಟ್ ಟೈಮ್ ಕೊಪ್ಪಳದಲ್ಲಿ ಮಾಡಿದ್ದೀವಿ, ಕೊಪ್ಪಳದಲ್ಲಿ ತೃಣಧಾನ್ಯ ಮೇಳ ಅಂತ ಮಾಡಿದ್ವಿ. ಅದರಲ್ಲಿ ಅನೇಕ ವಿವಿಧ ತಿಂಡಿಗಳನ್ನು ಯಾವ ರೀತಿ ಮಾಡಬೇಕು, ನಾವು ಈಗ ನಾಗರ ಪಂಚಮಿ ಬಂದಾಗ ಸಜ್ಜಿ ಉಂಡಿ ಮಾಡ್ತಾ ಇದ್ವಿ, ನವಣಿ ಉಂಡಿ ಮಾಡ್ತಾ ಇದ್ವಿ, ಸಾವಿಯನ್ನ ಆರ್ಕದನ್ನ ಇವೆಲ್ಲವೂ ನಾವು ವಿರುಚಿಗೊಂಡಾಗ ಹಾಲಿನ ಜೊತೆಗೆ ಹಾಡಿನಾಲಿನ ಜೊತೆಗೆ ಉಂಡ್ರೆ ಅದು ಎಷ್ಟು ಶ್ರೇಷ್ಠ ಅನ್ನೋದು ನಾವು ಕಂಡವರಿದ್ದೀವಿ. ಇಂತಹ ಒಂದು ಅನುಭವವನ್ನು ಹಂಚಿಕೊಳ್ಬೇಕಾತಂದ್ರೆ ಇವತ್ತು ನಮ್ಮ ವೈಜ್ಞಾನಿಕ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಇದನ್ನು ಕೈಗೆತ್ತಿಕೊಂಡಿದೆ. ಹಾಗಾಗಿ ಸುಮಾರು ಬಳ್ಳಾರಿಗೆ ಪ್ರಾತ್ಯಕ್ಷಗಳನ್ನು ನಾವು ಸುಮಾರು ಎಕರೆಗಳಲ್ಲಿ ಇದರ ಮೇಲೆ ಕೊಟ್ಟಿದೆ. ನಮ್ಮ ವಿಜ್ಞಾನಿಗಳೇ ರೈತರನ್ನ ಇಚ್ಛೆಯುಳ್ಳ ರೈತರಲ್ಲಿ ಮಾಡಿ ಸಾಧನೆ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ, ಗಂಗಾವತಿಯಲ್ಲಿ ಮಾಡ್ತಾ ಇದ್ದಾರೆ, ರಾಯಚೂರಲ್ಲಿ, ಬೀದರ್, ಎಲ್ಲಾ ಕಡೆಯೂ ನಾವು ಇದನ್ನ ನಮ್ಮ ಒಂದು ಆದ್ಯತೆಯ ಮೇರೆಗೆ ಇದನ್ನ ಹೆಚ್ಚಿನ ಪ್ರಚಾರ ಮಾಡ್ತಾ ಇದ್ದೇವೆ. ಅದು ರೈತರನ್ನೊಳಗೊಂಡು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದೆ. ಇದು ನಮ್ಮ ಕೆಲಸ. ಈಗ ತೃಣಧಾನ್ಯಗಳ ವರ್ಷವನ್ನಾಗಿ ಆಚರಿಸ್ತಾ ಇದ್ದೇವೆ ನಾವು. ಅದರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಹೆಚ್ಚು ಹೆಚ್ಚು ರೈತರಿಗೆ ಈ ತೃಣಧಾನ್ಯಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳ ಬಗ್ಗೆ ನೀವು ಹೇಳಿದ್ರಿ. ಇವಾಗ ಇದ್ರ ಜೊತೆಗೆ ಈಗಷ್ಟು ನೀವು ಹೇಳಿದ್ರಿ ಮೇಟಿ ಅವರೇ, ಈಗ ಇಲ್ಲಿ ನೀರಾವರಿ ಪ್ರದೇಶ ಅಂತೇಳಿ ಭತ್ತದ ಬೆಳೆ ತೆಗಿಬೇಕು ಅಥವಾ ಕಬ್ಬು ಬೆಳಿಬೇಕು ಅಂತೇಳಿ ಸಾಕಷ್ಟು ರಸಗೊಬ್ಬರಗಳನ್ನ ಸುರಿದು ಇಲ್ಲಿಯ ಜಮೀನುಗಳು ಹಾಳಾಗಿವೆ ಅಂತ ಹೇಳಿದ್ರಿ ನೀವು. ಇಂತಹ ಸಂದರ್ಭದಲ್ಲಿ ನಮ್ಮ ರೈತ ಮಿತ್ರರಿಗೆ ಈ ತರದ ರಸಗೊಬ್ಬರಗಳನ್ನ ಅಥವಾ ಕೀಟನಾಶಕಗಳನ್ನ ಎಲ್ಲವನ್ನ ಮಾರಾಟ ಮಾಡುವವರು ಮಾರಾಟಗಾರರು, ಅವರಿಗೆ ಕೂಡ ಒಂದು ತರಬೇತಿ ಅಗತ್ಯ ಅಂತ ಹೇಳಿ. ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಒಂದು ಅಭಿವೃದ್ಧಿಗೋಸ್ಕರ ಅಂತ ತಿಳ್ಕೋಬಹುದು. ಈಗ ನಾವು ಈಗಾಗಲೇ ರಸಗೊಬ್ಬರ ಮಾರಾಟರು ಮತ್ತು ಈ ಕೀಟೌಷಧಗಳ ಮಾರಾಟಗಾರರಿಗೆ 9 ತರಬೇತಿ ಕೇಂದ್ರಗಳನ್ನು ಬೀದರ್ಲಿಂದ ಹಿಡಿದು ಬಳ್ಳಾರಿವರೆಗೂ ಪ್ರಾರಂಭ ಮಾಡಿ 9 ಬ್ಯಾಚ್ಗಳನ್ನು ಇವತ್ತು ನಾವು ಸಾಂಘಿಕವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ತರಬೇತಿ ಕೊಡ್ತಾ ಇದ್ದೀವಿ. ಇದು ಒಂದು ಭಾರತ ಸರ್ಕಾರದ ಯೋಜನೆ ಇರೋದ್ರಿಂದ ಹೈದರಾಬಾದ್ ಮ್ಯಾನೇಜ್ ಮುಖಾಂತರ ನಾವು ಈ ಒಂದು ಕಟ್ಟುನಿಟ್ಟಿನ ಕೆಲಸವನ್ನು ಪ್ರತಿ ರವಿವಾರ ನಮ್ಮ ಸಿಬ್ಬಂದಿಗಳು ಅಥವಾ ವಿಜ್ಞಾನಿಗಳು ರಜೆ ಇದ್ರೂ ಕೂಡ ಈ ತರಬೇತಿಯನ್ನು ಕೊಡಕ್ಕೆ ಮುಂದೆ ಬಂದಿದ್ದಾರೆ. ಅಂದ್ರೆ ಇದನ್ನು ತಿಳ್ಕೋಬೇಕು, ಇವರು ಕೂಡ ಯಾರು ಈ ಸರ್ಕಾರಿ ಗೊಬ್ಬರ ಮಾರೋರಾಗ್ಲಿ ಮತ್ತು ಈ ಕೀಟೌಷಧ ಮಾರೋರು ಕೂಡ ಒಳ್ಳೆಯ ತಂತ್ರಜ್ಞಾನಗಳನ್ನು ಸಮಯಕ್ಕನುಸಾರವಾಗಿ ರೈತರಿಗೆ ತಿಳಿ ಹೇಳಿಸಿ ಮಾರಾಟ ಮಾಡಿದರೆ ಇದರ ಹೆಚ್ಚು ಕಡಿಮೆ ಉಪಯೋಗ ಆಗೋದು ನಿಯಂತ್ರಣ ಆಗುತ್ತೆ. ಅಂದ್ರೆ ಯಾವ ಬೆಳೆಗೆ ಎಷ್ಟು ಪ್ರಮಾಣ ಉಪಯೋಗ ಮಾಡಬೇಕು ಅನ್ನೋದು ಅವರಿಗೂ ಕೂಡ ನಾವು ಕಳಿಸಿಕೊಟ್ರೆ ರೈತರ ಒಂದು ಖರೀದಿ ಮಾಡುವಾಗ ಅವರಿಂದ ಮಾಹಿತಿ ತೆಗೆದುಕೊಂಡು ಬಂದಾಗ ಇದರ ಹೆಚ್ಚಿನ ಫಲ ಆಗುತ್ತೆ ಅಂತೇಳಿ ನಾವು 9 ಬ್ಯಾಚ್ಗಳನ್ನು ಇವತ್ತು ನಾವು ತರಬೇತಿ ಕೊಟ್ಟು ಎಲ್ಲರನ್ನೂ ನಾವು ಇವತ್ತು ಈ ವಿಸ್ತರಣೆ ಸೇವೆಗೆ ಅವ್ರನ್ನ ಒಳಪಡಿಸಿಕೋಬೇಕಂತ ನಾವು ಹೇಳ್ತಾ ಇದ್ದೀವಿ. ಇದು ತುಂಬಾ ಶ್ಲಾಘನೀಯ ಕೆಲಸ ಮೇಟಿಯವರು. ಯಾಕಂತಂದ್ರೆ ಬಹಳಷ್ಟು ನಮ್ಮ ರೈತ ಮಿತ್ರರು ಏನ್ ಮಾಡ್ತಾರೆ, ಯಾವ್ದೋ ಒಂದು ಹಂತದೊಳಗೆ ಯಾವ್ದೋ ಒಂದು ಕೀಟನಾಶಕ ಬೇಕು, ಸೀದಾ ಅಂಗಡಿ ಹೋಗ್ತಾರೆ, ಈ ತರ ಇದೆ ನಮಗೊಂದು ಕೀಟನಾಶಕ ಕೊಡಿ ಅಂತ ಹೇಳ್ತಾರೆ. ಅದೇ ರೀತಿ ತಮಗೆ ಬೇಕಾದ ಗೊಬ್ಬರ ಯಾವ್ದೇ ಇರಲಿ ಮಾರಾಟಗಾರ ಅವನಿಗೆ ಮಾರಾಟ ಮಾಡಬೇಕಾಗಿರತ್ತೆ, ಅದು ಅವನ ಕರ್ತವ್ಯ, ಅವನು ವಸ್ತು ಮಾರಾಟ ಆಗಬೇಕು, ಅವನ ಮುಖ್ಯ ಉದ್ದೇಶ ಅದು, ಅವನು ಮಾರಾಟ ಮಾಡ್ತಾನೆ. ರೈತನಿಗೆ ಬೇಕಾಗಿರತ್ತೆ, ಅವನಿಗೆ ಅರಿವು ಇಲ್ಲದೆ ಇದ್ರೂ ಕೂಡ ತಗೊಂಡು ಬಂದು ಅವನು ಭೂಮಿಗೆ ಸೇರಿತಾನೆ. ಆದ್ರೆ ಅಲ್ಟಿಮೇಟ್ ಆಗಿ ಅಂದ್ರೆ ಕೊನೆ ಹಂತದಲ್ಲಿ ಹಾಳಾಗೋದು ನಮ್ಮ ನಿಮ್ಮೆಲ್ಲರ ರೈತರು. ನಾವು ರೈತರಿಗೋಸ್ಕರ ಕೆಲಸ ಮಾಡೋದ್ರಿಂದ ಇದು ತಪ್ಪು ಗ್ರಹಿಕೆಯಿಂದ ಯಾವುದೇ ವೈಜ್ಞಾನಿಕ ವಿಷಯವನ್ನು ಕೃಷಿಯಲ್ಲಿ ನಾವು ಒಳಗಡಿಸಿಕೊಳ್ಬೇಕಂದ್ರೆ ತಪ್ಪು ಗ್ರಹಿಕೆ ಇರಬಾರದು. ಹಾಗಾಗಿ ಮಾರಾಟ ಮಾಡೋರು ಇರಬಹುದು, ಕೊಂಡುಕೊಳ್ಳೋರು ಇರಬಹುದು, ಮತ್ತು ವೈಜ್ಞಾನಿಗಳು ಕೊಂಡಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವು, ಅದನ್ನೂ ಕೂಡ ಪರಿಗಣಿಸಿ ಆ ಸಮಯ ಪ್ರಜ್ಞೆ ಅಂತ ಏನಿದೆಯಲ್ಲ, ಆ ಪ್ರಜ್ಞೆಯ ಮೂಲಕ ನಾವು ಕೆಲಸ ಮಾಡಿದರೆ ಯಾವುದು ಹೆಚ್ಚಾಗಿ ಬಳಸೋದಾಗೋದಿಲ್ಲ, ನಮಗೆ ಸಮಯಕ್ಕೆ ಪ್ರಸಾರ ನಮಗೆ ಎಷ್ಟು ಬೇಕು ಅಷ್ಟೇ ಬಳಸಿ ನಾವು ಉತ್ಕೃಷ್ಟವಾದ ಇಳುವರಿ ಪಡೆಯಕ್ಕೆ ಸಾಧ್ಯತೆ ಇದೆ. ಆದರೆ ತಿಳುವಳಿಕೆ ಇರಲಾರ್ದನೆ ಇದು ಹೆಚ್ಚು ಕಡಿಮೆ ಆಗುವುದನ್ನು ನಾವು ಈಗಾಗಲೇ ಕಂಡು ನಮ್ಮ ವೈಜ್ಞಾನಿಕವಾಗಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಆ ಡೀಲರ್ಸ್ ಅಂತ ಏನಿದಾರಲ್ಲ, ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಸುಮಾರು 50-50 ಮಂದಿಗೆ ಈಗಾಗಲೇ ತರಬೇತಿ ಕೊಡ್ತಾ ಇದ್ದೇವೆ. ಇನ್ನು ಇದು ಹಂತ ಹಂತವಾಗಿ ಬ್ಯಾಚ್ಗಳನ್ನು ಮಾಡಿ ಎಲ್ಲರನ್ನೂ ನಾವು ಇದರಲ್ಲಿ ತರಬೇತಿ ಕೊಟ್ಟು ಅವರು ಕೂಡ ಸಕ್ರಿಯವಾಗಿ ಕೃಷಿಯ ಒಂದು ಮಾಹಿತಿ ಕೊಡುವಲ್ಲಿ ಮತ್ತು ಅವರು ಕೀಟೌಷಧಗಳ ಉಪಯೋಗ ಮಾಡುವುದಾಗಲಿ ಅಥವಾ ರಸಗೊಬ್ಬರ ಬಳಸುವುದಾಗಲಿ ಅವರ ಪರಿಣತಿಯಿಂದಲೇ ಇದು ಮಾರಾಟ ಆಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೇನೆ. ಇದು ಜೊತೆಗೆ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಈ ಗ್ರಾಮೀಣರಲ್ಲಿ ಕೃಷಿಗೆ ಪೂರಕವಾಗಿ ಅಥವಾ ಕೃಷಿ ಆಧಾರಿತ ಕೌಶಲ್ಯಗಳ ಬಗ್ಗೆ ಅದರ ಅಭಿವೃದ್ಧಿ ಬಗ್ಗೆ ಏನಾದರೂ ಹೊಸ ಯೋಜನೆಗಳನ್ನು ಆಯೋಜಿಸಿಕೊಂಡಿದ್ದೀರಾ? ಇದು ಒಳ್ಳೆಯ ಒಂದು ಪ್ರಶ್ನೆ. ಇವತ್ತು ನಾವು ಕೌಶಲ್ಯ ಅಭಿವೃದ್ಧಿ ಮಾಡಬೇಕಾದದ್ದು ನಮ್ಮ ಮುಖ್ಯ ಕರ್ತವ್ಯ. ಆದರೂ ಕೃಷಿ ವಿಶ್ವವಿದ್ಯಾಲಯ ಮುಂಚೂಣಿಯಲ್ಲಿ ಇದೆ. ನಮ್ಮ ವಿಜ್ಞಾನಿಗಳು ಯಾವುದೇ ಒಂದು ತಂತ್ರಜ್ಞಾನ ಕಂಡುಹಿಡಿದರೆ ಅದಕ್ಕೆ ಪೂರಕವಾಗಿ ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ಎಷ್ಟು ಕೌಶಲ್ಯಗಳು ಅಡಗಿಕೊಂಡಿದ್ದಾವೆ ಅದನ್ನ ತಾವು ಹೊರಗೆ ತೆಗೆದುಕೊಂಡು ಬಂದು ಆ ಕೌಶಲ್ಯಗಳ ಬಗ್ಗೆ ತರಬೇತಿ ಕೊಟ್ಟು ರೈತರನ್ನಾಗಲಿ ರೈತ ಮಹಿಳೆಯರಿರಬಹುದು ಅಥವಾ ಗ್ರಾಮೀಣ ಯುವಕರು ಈ ಕೃಷಿಯತ್ತ ಸೆಳೆಯಬೇಕಾದಂದ್ರೆ ಆ ಕೌಶಲ್ಯಗಳ ಬಗ್ಗೆ ತಿಳಿಸಿದಾಗ ಮಾತ್ರ ಯಾವುದೇ ಒಂದು ತಂತ್ರಜ್ಞಾನ ನಾವು ಲೋಪದೋಷ ಇರಲಾರದನ್ನೇ ನಾವು ಕೃಷಿಯಲ್ಲಿ ಅಳವಡಿಸಿ ಲಾಭ ಪಡ್ಕೊಳ್ಳಕಾಗತ್ತೆ. ಕೌಶಲ್ಯವನ್ನು ಅವರು ಈಗ ನಾವು ಒಂದು ಕೌಶಲ್ಯ ಅಂತಂದ್ರೆ ಹೇಗೆ ಅಂತ ಹೇಳ್ತೀನಿ. ಬೀಜಕ್ಕೆ ನಾವು ಉಪಚಾರ ಮಾಡಬೇಕು. ಯಾವಾಗ ಮಾಡಬೇಕು? ಬಿತ್ತುವ ಮುಂಚೆ 2 ದಿವಸ ಮಾಡಬೇಕು, 1 ದಿವಸ ಮಾಡಬೇಕು ಅಥವಾ ಬಿಚ್ಚಕ್ಕೆ 1 ತಾಸು ಇದ್ದಾಗ ಮಾಡಬೇಕು ಅನ್ನೋ ಸಮಯ ಪ್ರಜ್ಞೆ ಏನಿದೆಯಲ್ಲ ಅದನ್ನ ನಾವು ತಿಳ್ಕೊಂಡು ಮಾಡಿದ್ರೆ ಮಾತ್ರ ಅದು ಪರಿಣಾಮಕಾರಿ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಯಾವಾಗ ಮಾಡಿ ಬಿತ್ತೀವಿ ಅಂದ್ರೆ ಈಗ 2 ದಿವಸದಿಂದನೇ ಮಾಡಬೇಕಾಗಿದ್ದು 1 ತಾಸನೇ ಮಾಡಬೇಕಾದದ್ದನ್ನ ನಾವು ತಪ್ಪು ಮಾಡಿ ಬಿತ್ತೋದ್ರಿಂದ ಅದು ನಮ್ಮ ಪರಿಣಾಮ ಆಗುತ್ತೆ. ಅದು ಕೌಶಲ್ಯ ಅಂತಾರೆ. ಆ ಕೌಶಲ್ಯ ಅಭಿವೃದ್ಧಿ ಇವತ್ತು ಬಹಳಷ್ಟು ಬೇಕಾಗಿದೆ. ಗ್ರಾಮೀಣ ಯುವಕರಿಗಂತೂ ಈ ಕೃಷಿಯಲ್ಲಿ ಕೃಷಿಯ ಒಂದು ಆಧಾರ ಸ್ತಂಭ ಆಗಿರೋದ್ರಿಂದ ನಾವು ಆ ಕೌಶಲ್ಯ ಅಭಿವೃದ್ಧಿ ಅವರಿಗೆ ತಿಳಿಸಿಕೊಟ್ರೆ ಕೃಷಿಗೆ ಬೇಕಾದ ಮೂಲ ಸೌಕರ್ಯ ಮತ್ತು ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ ನಾವು ಇವತ್ತು ಸ್ವಾವಲಂಬಿಗಳಾಗಿ ಬದುಕಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಪರಾವಲಂಬಿಗಳಾಗಿ ಬೇರೆ ಬೇರೆಯವರು ಯಾರು ಏನ್ ತಯಾರು ಮಾಡ್ತಾರೆ ಅದನ್ನೇ ತೆಗೆದುಕೊಂಡು ನಾವು ಕೃಷಿಯಲ್ಲಿ ಹಾಕಬೇಕಾಗಿದೆ. ಈ ಬೀಜೋತ್ಪಾದನೆ ಬೀಜೋತ್ಪಾದನೆಯಲ್ಲಿ ಕೌಶಲ್ಯಗಳು ಏನಿದಾವೆ ನಮ್ಮ ಯುವಕರಿಗೆ ಯಾಕೆ ಕೊಡಬಾರದು? ಆಯಾ ಭಾಗಕ್ಕೆ ನಾವು ಕೌಶಲ್ಯ ಕೊಟ್ಟು ಅವರೇ ಬೀಜೋತ್ಪಾದನೆ ಮಾಡಿ ಸ್ವಇಚ್ಛೆಯಿಂದ ಉತ್ತಮ ಬೀಜಗಳು ಅಂತ ಅವರೇ ಇದನ್ನು ಮಾಡಿಕೊಂಡು ತಾವು ಆ ಭಾಗದಲ್ಲಿ ಮಾರಾಟ ಮಾಡಿಕೊಂಡು ಲಾಭನೂ ಪಡ್ಕೋಬಹುದು ಮತ್ತು ಅದರಿಂದ ರೈತರು ಕೂಡ ಹೆಚ್ಚಿನ ಒಂದು ಆಸಕ್ತಿ ವಹಿಸಿಕೊಳ್ಬಹುದು. ಅದೇ ರೀತಿಯಾಗಿ ಈಗ ನೀವು ಹೇಳ್ತಾ ಇದ್ದೀರಿ ತಿಪ್ಪೆ ಗೊಬ್ಬರ ಬಿಟ್ಟು ಈಗ ಎರೆಹುಳ ಗೊಬ್ಬರ ಮತ್ತು ಈಗ ನಾವು ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಪಲ್ಸ್ ಮ್ಯಾಜಿಕ್ ಅಂತಂದ್ರೆ ಏನು? ಈ ದ್ವಿದಳ ಧಾನ್ಯಗಳ ನಾವು ಕಾಯುವಾಗ 1-2 ಕೆಜಿ ಔಷಧನ ಸಿಂಪರಣೆ ಮಾಡಿದ್ರೆ ಕಾಳು ದೊಡ್ಡವಾಗ್ತವೆ, ಅಲ್ಲಿಂದ ಅದು ಗುಣಧರ್ಮ ಜಾಸ್ತಿ ಆಗುತ್ತೆ, ಅದರ ತೂಕ ಜಾಸ್ತಿ ಆಗುತ್ತೆ. ಇವುಗಳನ್ನು ನಾವು ಯಾಕೆ ನಾವು ತಿಳಿಸಬಾರದು? ಅವನು ಮಾಡಿ ಈಗ ಬೇರೆ ಮಾರಾಟಗಾರರಿಂದ ಯಾಕೆ ತೆಗೆದುಕೊಳ್ಬೇಕು? ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಒಂದು ಇಂಡಸ್ಟ್ರಿ ಟೈಪ್ ಮಾಡಿ ಯುವಕರಿಗೆ ನಾವು ಪ್ರಚೋದನೆ ಮಾಡಿದರೆ ಈಗ ಹಾಲು ಲೋಕಲ್ ದೇಶೀಯ ಆಕಳಗಳನ್ನು ನಾವು ಕಟ್ಟಿ ತೆಗೆದುಕೊಂಡು ಅದರ ಯೂರಿನ್ ಮತ್ತು ಅದರ ಬಂದಂತಹ ಸಗಣಿಯನ್ನು ನಾವು ಉಪಯೋಗ ಮಾಡಿ ಈ ತೋಟಗಾರಿಕೆ ಬೆಳೆಗಳಿಗೆ ಸಿಂಪರಣೆ ಮಾಡಿದರೆ ಉತ್ಕೃಷ್ಟವಾದ ಬೆಳೆ ಪಡೆಯಬಹುದು. ಅದು ಕೂಡ ಈಗ ಎಕ್ಸ್ಪೋರ್ಟ್ ಆಗುವಂತ ಕ್ವಾಲಿಟಿಯನ್ನು ನಾವು ಇಟ್ಕೊಳ್ಬೇಕು. ಹಾಗಾಗಿ ನಾವು ಗ್ರಾಮೀಣ ಯುವಕರಿಗೆ ಒಂದೇ ಅಲ್ಲ, ಮಹಿಳೆಯರಿಗೂ ಕೂಡ ಈಗ ಹೇಳಿದ್ವಲ್ಲ ತೃಣಧಾನ್ಯಗಳನ್ನು ಹಿಡ್ಕೊಂಡು ಉಳಿದವನ್ನ ಯಾವ ರೀತಿ ನಾವು ಪ್ರೊಸೆಸ್ ಮಾಡಬೇಕು, ಯಾಕಂದ್ರೆ ಲೇಬರ್ ಕಡಿಮೆ ಇದ್ದಾರೆ. ಈಗ ಮೊದಲು ಬೀಸೋದು ಕುಟ್ಟೋದು ಇರ್ತಿತ್ತು, ಅದರ ವಿರುದ್ಧವಾಗಿ ಇವತ್ತು ನಾವು ಸಣ್ಣ ಸಣ್ಣ ಒಂದು ಏನಂದ್ರೆ ಯಂತ್ರಗಳನ್ನು ತಯಾರು ಮಾಡಿ ಅದರ ಮುಖಾಂತರ ಬೀಸೋದು ಕುಟ್ಟದ್ರ ಬದಲಾಗಿ ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ಈ ಧಾನ್ಯಗಳನ್ನು ಮಾರಾಟಕ್ಕೆ ಹೆಚ್ಚು ತೆಗೆದುಕೊಂಡೋಗಿ ಎಲ್ಲರಿಗೂ ಪ್ರಚಲಿತ ಮಾಡ್ರಿ ಅಂತ ಹೇಳ್ತಾ ಇದ್ದೇವೆ. ಅದ್ರ ಬಗ್ಗೆ ನಾವು ಕೌಶಲ್ಯ ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ತರಬೇತಿ ಮಾಡ್ತಾ ಇದ್ದೇವೆ. ತರಬೇತಿಗಳು ಅಂದ್ರೆ ಈಗಾಗಲೇ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಸಾವಯವ ರೈತರನ್ನ ನಾವು ಕೆಲವು ಮಂದಿನ ಆಗಲೇ ನಾವು ಗೊತ್ತುಪಡಿಸಿದ್ದೇವೆ. ತೃಣಧಾನ್ಯ ರೈತರು ಬೆಳೆಯವರು ಯಾರಾದ್ರೆ ಅವ್ರನ್ನು ಕೂಡ ಗೊತ್ತುಪಡಿಸಿಕೊಂಡಿದ್ದೇವೆ. ಹೆಚ್ಚಿನ ರೀತಿಯಿಂದ ರಸಗೊಬ್ಬರ ಬಳಸುವಂತ ರೈತರಂತೂ ಆಗಲೇ ಜಾಸ್ತಿನ ಬಹಳ ಇದ್ದಾರೆ. ಇವ್ರನ್ನೆಲ್ಲವೂ ಯೂನಿವರ್ಸಿಟಿಯಿಂದ ನಾವು ಗೊತ್ತುಪಡಿಸಿ ಉತ್ತಮವಾದ ಯಾವ ಕೆಲಸ ಮಾಡಿದಾರಲ್ಲ ಅವರಿಗೆ ನಾವು ಅವ್ರನ್ನ ಏನಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅವರಿಗೆ ಗೌರವಗಳನ್ನು ಕೊಟ್ಟು ಅಂದ್ರೆ ಒಂದು ಅವಾರ್ಡೋ ಅಥವಾ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವದಿಂದ ಕಾಣ್ತೀವಿ. ಕಂಡು ಅವರಲ್ಲಿರುವಂತಹ ಬುದ್ಧಿಯ ಮಟ್ಟವನ್ನು ಬೇರೆ ರೈತರಿಗೆ ಅವರು ಮಾಡಿದ ಕೆಲಸದ ಒಂದು ಗುಣಮಟ್ಟವನ್ನು ಬೇರೆ ರೈತರಿಗೆ ನಾವು ಕೊಡಬೇಕಾಗಿರೋದ್ರಿಂದ ಬೇರೆ ರೈತರಿಗೆ ಅವ್ರ ಮುಖಾಂತರ ತರಬೇತಿ ಕೊಡ್ತೀವಿ ನಾವು. ಅಂದ್ರೆ ಈಗ ವಿಜ್ಞಾನಿಗಳು ಅಥವಾ ತಿಳಿದವರು ಹೇಳೋದಕ್ಕಿಂತ ಇನ್ನೊಬ್ಬ ರೈತ ತಾನು ಮಾಡಿದ್ದನ್ನ ತನ್ನ ಸಾಧನೆಯನ್ನ ಇನ್ನೊಬ್ಬ ರೈತನಿಗೆ ಹೇಳೋದು ಬಹಳ ಮುಖ್ಯ ಆಗತ್ತೆ. ಇಲ್ಲಿ ಅವರು ಮಾಡಿದ ಆವಿಷ್ಕಾರಗಳಿದಾವಲ್ಲಿ ರೈತ ಸ್ವಇಚ್ಛೆಯಿಂದ ಅವರು ಏನ್ ಮಾಡಿದಾರಲ್ಲ ಅದನ್ನೇ ಬೇರೆ ರೈತರಿಗೆ ತಿಳಿಸಿಕೊಟ್ರೆ ಅದ್ರ ಅಳವಡಿಕೆ ಜಾಸ್ತಿ ಆಗುತ್ತೆ. ಆದ್ರೆ ಅದನ್ನ ವಿಜ್ಞಾನಿಗಳು ಹೇಳಿದ್ರೆ ಅದು 50% 20% ಅಳವಡಿಕೆ ಆಗಬಹುದು. ಆದ್ರೆ ಅದೇ ಭಾಗದ ರೈತ ಅವನೇ ಮಾಡಿದ್ದು ಬೇರೆ ರೈತರಿಗೆ ಹೇಳಿದ ಅಂದ್ರೆ ಸುಮಾರು 70-80% ಅದು ಅಳವಡಿಕೆ ಆಗುತ್ತೆ ಅಂತ ನನ್ನ ಅನುಭವ ಇದೆ. ಹಾಗಾಗಿ ಇವತ್ತು ಅಂತ ಒಂದು ರೈತರನ್ನ ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿ ಹೈನುಗಾರಿಕೆಯಲ್ಲಿ ಒಂದು ಶ್ರೇಷ್ಠತೆ ಪಡೆದಂತ ರೈತ ಇರಬಹುದು, ತೃಣಧಾನ್ಯ ಬೆಳೆಯುವುದರಲ್ಲಿ ಶ್ರೇಷ್ಠತೆ ಇರುವಂತ ರೈತ ಇರಬಹುದು ಅಥವಾ ಸಾವಯವ ಗೊಬ್ಬರ ಮಾಡಿ ಬೆಳೆ ಬೆಳೆದಂತ ರೈತ ಇರಬಹುದು ಅಥವಾ ಹಾಲಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಿದಂತ ರೈತ ಇರಬಹುದು ಅಥವಾ ಯಂತ್ರೋಪಕರಣಗಳು ಹೆಚ್ಚಿನ ರೀತಿಯಿಂದ ಏನಾದರೂ ಒಂದು ಆವಿಷ್ಕಾರಗಳು ಮಾಡಿ ನಮ್ಮ ವಿಜ್ಞಾನಿಗಳಿಗೆ ಚಾಲೆಂಜ್ ಮಾಡುವಂತ ರೈತ ಇರಬಹುದು, ಅವರಿಂದ ಬೇಡಿಕೆ ಇರುವಂತಹ ರೈತರಿಗೆ ನಾವು ತರಬೇತಿ ಕೊಡಿಸಬೇಕು ಅಂತೇಳಿ ಹೋದರ್ಸಲಿಂದ ನಾವು ಪ್ರಾರಂಭ ಮಾಡಿದೆ. ಈ ತರಬೇತಿಯ ಮಹತ್ವ ಬಹಳಷ್ಟು ಚೆನ್ನಾಗಿದೆ. ಅದೇ ರೀತಿಯಾಗಿ ಏನಂದ್ರೆ ರೈತರು ಬೇರೆ ಬೇರೆ ಜಾಗಕ್ಕೆ ಅವ್ರನ್ನ ಕಳಿಸಿಕೊಡ್ತಾ ಇದೆ. ಈ ಆತ್ಮದಡಿಯಲ್ಲಿ ನಾವು ಬೇರೆ ರೈತ ಮಾಡಿದ್ದು ಈಗ ಚಿತ್ರದುರ್ಗ ಇರಬಹುದು, ಚಳ್ಳಿಕೇರಿ ಇರಬಹುದು, ಅಥವಾ ಗೌರಿಬಿದನೂರು ಅಲ್ಲೇನಾದರೂ ಮಾಡಿದ್ದಿದ್ರೆ ಅಂತ ರೈತರಿಗೆ ಈ ರೈತರನ್ನ ಕಳಿಸೋದ್ರಿಂದ ಕಲ್ಕೊಂಡು ಬರ್ತಾರೆ, ಕಲ್ಕೊಂಡ್ಬಂದು ತಾವು ಕೂಡ ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವು ಹೊರಗಡೆ ಕಳಿಸ್ತಾ ಇದೀವಿ, ಹೊರ ರಾಜ್ಯಗಳಿಗೂ ಕಳಿಸ್ತಾ ಇದೆ. ನಾವು ಇಷ್ಟೆಲ್ಲ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲೇ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಿಜ್ಞಾನಿಗಳು ಮಾಡುವುದು ಯಾವುದೇ ಒಂದು ಆವಿಷ್ಕಾರ ಇರಬಹುದು ಅಥವಾ ಒಂದು ತರಬೇತಿ ಇರಬಹುದು ಅಥವಾ ಕೌಶಲ್ಯಾಭಿವೃದ್ಧಿಯ ಒಂದು ಗುಂಪು ಚರ್ಚೆ ಇರಬಹುದು, ಇದು ಎಲ್ಲವೂ ಕೂಡ ಮುಂಚೂಣಿಯಲ್ಲಿ ಇರಬೇಕು. ಇದನ್ನು ನೋಡಿ ಕೃಷಿ ಇಲಾಖೆ ಇರಬಹುದು, ರೇಷ್ಮೆ ಇಲಾಖೆ ಇರಬಹುದು, ಹೈನುಗಾರಿಕೆ ಇರಬಹುದು, ಅದನ್ನೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಾಡಿ ನಾವು ಒಂದು ಭಾಗ ಮಾಡಿದ್ರೆ ಅವರು ಅದನ್ನ 10 ಭಾಗದಷ್ಟು ಬೇರೆ ಕಡೆ ಮಾಡಿ ರೈತರಿಗೆ ಹೆಚ್ಚು ಪ್ರಚಾರ ಮಾಡಬೇಕು ಅಂತೇಳಿ ಕೂಡ ನಾವು ಕೃಷಿ ಇಲಾಖೆಯವರಿಗೂ, ಹೈನುಗಾರಿಕೆಯವರಿಗೂ, ತೋಟಗಾರಿಕೆಯವರಿಗೂ, ರೇಷ್ಮೆ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ತರಬೇತಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಣ್ಣಿನ ಮಾದರಿಗಳು ಹೆಂಗ್ ತೆಗಿಬೇಕು, ಮಣ್ಣಿನ ಒಂದು ಸತ್ವಗಳ ಬಗ್ಗೆ ಪರೀಕ್ಷೆ ಹೆಂಗ್ ಮಾಡಬೇಕು, ಮಣ್ಣಿನ ಗುಣಾಂಶ ಹೆಂಗ್ ತಿಳ್ಕೋಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ 10 ಬ್ಯಾಚ್ನಲ್ಲಿ ತರಬೇತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಡಿಯಲ್ಲಿ ಕೊಟ್ಟು ಅವರ ಒಂದು ಶಕ್ತಿ ಪ್ರದರ್ಶನ ಅಥವಾ ಅವರ ಒಂದು ವೈಜ್ಞಾನಿಕ ರೀತಿಯಿಂದ ರೈತನಿಗೆ ಸಹಾಯ ಮಾಡುವ ಕೆಲಸವನ್ನು ನಾವು ಹೆಚ್ಚಿಗೆ ನಮ್ಮ ತರಬೇತಿಯಿಂದ ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲಾ ಇಲಾಖೆಯವರಿಗೂ ಏನ್ ತರಬೇತಿ ಬೇಕು ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬಾಗಿಲು ತೆರೆದೇ ಇರ್ತದೆ. ಎಲ್ಲಾ ವಿಜ್ಞಾನಿಗಳಿಂದ ಎಲ್ಲಾ ರೀತಿಯ ಕೌಶಲ್ಯ ಅಭಿವೃದ್ಧಿ ಇರಬಹುದು ಅಥವಾ ತಾಂತ್ರಿಕತೆ ಆವಿಷ್ಕಾರಗಳ ಬಗ್ಗೆ ಮಾಡಿ ಕಲಿ ನೋಡಿ ತಿಳಿ, ತಿಳಿದದ್ದನ್ನು ಹೊಲದಲ್ಲಿ ಅಳವಡಿಸಿ ಅನ್ನೋ ಒಂದು ಗಾದೆ ಮಾತಿನ ಪ್ರಕಾರ ನಾವು ತರಬೇತಿ ಕೊಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಬೇಡಿಕೆ ಇರಬಹುದು ಅದನ್ನ ನಾವು ಪ್ರಯೋಗ ಹಂತದಲ್ಲಿ ತೆಗೆದುಕೊಳ್ತೇವೆ ಮತ್ತು ಆ ಪ್ರಯೋಗದಲ್ಲಿ ನಮಗೆ ಪರಿಣಾಮ ಸಿಕ್ತು ಒಳ್ಳೇದು ಅಂದ್ರೆ ಅದನ್ನ ನಾವು ಪ್ರಚಲಿತವಾಗಿ ಅದನ್ನ ಏನ್ ಮಾಡ್ತೀವಿ ಎಲ್ಲಾ ರೈತರಿಗೂ ಹರಡಿಸಕ್ಕೆ ನಾವು ಇವತ್ತು ನಮ್ಮ ವಿಸ್ತರಣಾ ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ ಅಂತ ಈ ಒಂದು ನಿಟ್ಟಿನಲ್ಲಿ ಹೇಳಕ್ಕೆ ನಾ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಈ ಭಾಗ ಹೈದರಾಬಾದ್ ಕರ್ನಾಟಕ, ನಮ್ಮಲ್ಲಿ ಸಂಪನ್ಮೂಲ ಬಹಳ ಇದೆ, ಆದರೆ ಆ ಸಂಪನ್ಮೂಲ ಸದ್ಬಳಕೆ ಮಾಡಿಕೊಳ್ಳುವ ಒಂದು ಬುದ್ಧಿಯನ್ನು ಮತ್ತು ಮನಸ್ಸು ಮಾಡುವಂತ ಯೋಜನೆಗಳ ಮುಖಾಂತರ ರೈತರನ್ನ ನಾವು ಸೆಳೆಯಬೇಕು ಅಂತೇಳಿ ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಅದನ್ನ ಮಾಡೇ ಮಾಡ್ತೀವಿ ಇನ್ನು ಸ್ವಲ್ಪ ದಿವಸದಲ್ಲಿ. ಈಗ ಹಾಗಾಗಿ ನಾವು ಈ ರೇಡಿಯೋ ಮುಖಾಂತರ ಇರಬಹುದು, ಟಿವಿ ಮುಖಾಂತರ ಅಥವಾ ಪತ್ರಿಕೆಗಳ ಮುಖಾಂತರ ಆಗಾಗ ನಾವು ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ರೈತರಿಗೆ ತಿಳುವಳಿಕೆ ಕೊಡ್ತಾನೇ ಇದ್ದೇವೆ. ರೈತರು ಸ್ವಲ್ಪ ಮನಸ್ಸು ಮಾಡಿ ಅವನು ಓದಿ ತಿಳಿಲಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಬಹುದು ಅಥವಾ ಏನಾದರೂ ವಿಚಾರನೆ ಕೇಳಿ ಮಾಡಿ ಕಲಿ ನೋಡಿ ತಿಳಿ, ತಿಳಿದದ್ದನ್ನ ಬೇರೆಯವರ ಜೊತೆ ಹಂಚ್ಕೋಬೇಕಲ್ಲ, ಅದನ್ನೂ ಕೂಡ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೇವೆ. ಅದೇ ನಮ್ಮ ವಿಸ್ತರಣಾ ನಿರ್ದೇಶನಾಲಯದ ಮುಖ್ಯ ಗುರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಂಬಾ ಸಂತೋಷ ಡಾಕ್ಟರ್ ಎಸ್ ಕೆ ಮಿಟಿ ಅವರೇ. ಇದುವರೆಗೆ ನಿಮ್ಮ ವಿಶ್ವವಿದ್ಯಾಲಯದಿಂದ, ನಿಮ್ಮ ವಿಸ್ತೀರ್ಣ ನಿರ್ದೇಶನಾಲಯದಿಂದ ನಮ್ಮ ರೈತರಿಗೆ ಕೊಡ್ತಾ ಇರುವಂತಹ 100 ತಿಳುವಳಿಕೆಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ತೃಣಧಾನ್ಯಗಳ ಮಹತ್ವ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ರೈತಾಪಿ ವರ್ಗಕ್ಕೆ ಮತ್ತು ನಮ್ಮ ಕೃಷಿಯನ್ನ ಒಂದು ಸುಸ್ಥಿರ ಕೃಷಿಯನ್ನ ಮಾಡೋದ್ರಲ್ಲಿ ಈ ತೃಣಧಾನ್ಯಗಳು ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತುಂಬಾ ಮಾರ್ಮಿಕವಾಗಿ ನೀವು ತಿಳಿಸಿಕೊಟ್ರಿ. ಇದರಿಂದ ನಮ್ಮ ಎಲ್ಲ ರೈತ ಮಿತ್ರರಿಗೆ ಖಂಡಿತ ಪ್ರಯೋಜನ ಆಗತ್ತೆ ಎಂದು ಭಾವಿಸೋಣ. ನಿಮ್ಮ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೃಣಧಾನ್ಯಗಳ ಮಹತ್ವ ಕುರಿತು ಡಾಕ್ಟರ್ ಎಸ್ ಕೆ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಈಗ ಜಾಹೀರಾತುಗಳು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.